ಆಧಾರಿತ ನಾಟಕ ಉಂಡು ಸಂತಸ ತಿಂದ್ಯರು. ಪಶುಪಾಲನೆ ಆಧಾರಿತ ನಾಟಕ ಉಂಡು ಸಂತಸದಿಂದಿರು. ರಚನೆ ಡಾಕ್ಟರ್ ವಿ ನಾಗಭೂಷಣ್. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಉಂಡು ಸಂತಸದಿಂದಿರು. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಅಣ್ಣಂದ್ರ ಅಕ್ಕಂದ್ರ ಯಜಮಾನ್ರ ಬಾಯರ ಎಲ್ಲರೂ ಕೇಳ್ರಿ. ಬರ ಆಯ್ತು ವಾರ ನರೋಣದ ಕ್ಷೇಮಲಿಂಗೇಶ್ವರ ಜಾತ್ರಿ ಅದ. ಸುತ್ತೆಲ್ಲ ಊರ್ಲಿಂದ ಜನ ಬರ್ತಾರ, ದನಾನೂ ಬರ್ತಾವ, ಎಮ್ಮಿ ಕುರಿ ಆಡು ಹೋರಿ ಎತ್ತು ಆಕಳ ಭಾರಿ ಸಂಖ್ಯಾದಾಗ ಬರ್ತಾವ. ದನಗಳ ಪ್ರದರ್ಶನ ಜಾತ್ರಿನೂ ನಡೀತದ. ನೀವು ಬರ್ರಿ, ಮಕ್ಕಳು ಮರಿನೂ ಕರ್ಕೊಂಡು ಬರ್ರಿ. ಅಂಗಡಿ ಬರ್ತಾವ, ಸರ್ಕಸ್ಸು ದೊಂಬರಾಟ ಎಲ್ಲ ಇರ್ತದ. ಹಂಗಂತ ಅಪ್ಪಗಳು ಅಪ್ಪಣಿ ಕೊಡಿಸ್ಯಾರ. ನೀವು ಬರ್ರಿ, ನಿಮ್ಮ ಮನೆಯವರನ್ನ ಬೀಗರನ್ನ ಗೆಳೆಯರನ್ನ ಕರ್ಕೊಂಬರ್ರಿ. ಕೇಳ್ತೇನ ನಿಂಗೆ. ಹೂನ್ರಿ, ಜಾತ್ರೆಗಂತ ಡಂಗುರ ಹೊಡ್ಲಿಕತ್ತಾರ, ಮತ್ತ ನಮ್ ಜೋಡೆತ್ತು ಒಯ್ತಿರೇನ್ರಿ? ಹೂ ಮತ್ತ ತಗೊಂಡ್ ಹೋಗದೆ ಭಾತ್ಸಲ ಸ್ವಲ್ಪದ್ರಾಗೆ ಬಹುಮಾನ ತಪ್ಪೋಯ್ತು. ಈಗ ನಮ್ ಎತ್ತುಗಳು ಬಹಳ ಚಂದಾಗ್ಯಾವ. ಹೂ ಮತ್ತ ಈ ವರ್ಷಂತೂ ಹೊಲ್ದಾಗ ಹಸಿ ಮೇವು, ಹಸಿ ಹುಲ್ಲು, ಹಿಂಡಿ, ಹುರುಳಿ ಅಂತ ಒಳ್ಳೆ ಆಹಾರ ಸಿಕ್ಕದ. ಹಂಗಾಗಿ ಭಾರಿ ಮೈಕೈ ತುಂಬಿಕೊಂಡಾವ. ನೀನು ಜಾತ್ರೆಗೆ ಹೋಗ್ಲಿಕ್ಕೆ ಎಲ್ಲ ತಯಾರು ಮಾಡು. ಹಂಗ ಎತ್ತುಗಳ ಗಗ್ರ, ಗೆಜ್ಜಿ, ಕೋಡು ಕಳಸ, ಬೆನ್ನಿನ ಹಾಸು ಎಲ್ಲ ಜೋಡಿಸಿಡು. ನಾನು ಎತ್ತುಗಳ ಮೈ ಚಂದ ತೊಳೆದು ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ತೀನಿ. ಏನ ಕಮಲ, ಗೊತ್ತಾಯ್ತೇನ್ ನಿನಗ? ಹೇಳಿದ್ರಲ್ಲ ಗೊತ್ತಾಗೋದು. ಅದೇ ಆ ಮೂಲಿಮನಿ ಸಂಗನಗೌಡ ಇದ್ದಾನಲ್ಲ, ಈ ಸಲಾನು ಕ್ಷೇಮಲಿಂಗೇಶ್ವರ ಜಾತ್ರೆಗೆ ಎತ್ತು ಹೊಡ್ಕೊಂಡು ಹೋಗ್ತಾನಂತ. ಹೌದೇನು? ಈ ಸಲ ನನಗೆ ಬಹುಮಾನ ಬರುವುದು ಅಂತೇಳಿ ಊರ್ ತುಂಬಾ ಹೇಳ್ಕೊಂಡು ಓಡಾಡಕತ್ತಾನಂತ. ಅಯ್ಯ, ನೀವ್ಯಾಕ್ ತಲೆ ಕೇಳಿಸ್ಕೋತೀರ ಅದಕ್ಕ? ನಮ್ದು ಜರ್ಸಿ ಆಕಳಲ್ಲೇನು? ಹೌದಲ್ಲ, ಮೊನ್ನೆ ಅಮಾಸಿ ಮರುದಿನ ಕರ ಹಾಕ್ಯದಲ್ಲ, ಸರ್ತಿಗೆ 10 ಸೇರ್ ಹಾಲು ಕೊಡ್ತದ. ಮತ್ತ ಆಕಳನು ಚಲೋ ಮೈ ಕೈ ತುಂಬಿಕೊಂಡು ಚಂದ ಕಾಣಿಸ್ಲಿಕ್ಕತ್ತದ. ನಾವು ತಗೊಂಡು ಹೋಗೋಣಂತ. ಕಮಲ, ಇದೆಲ್ಲ ನಮ್ ಮರ್ತೆ ಬಿಟ್ಟಿದ್ದು ನೋಡು. ಈ ಆಕಳ ನಮ್ಗೆ ಎಷ್ಟು ಚಲೋ ಕೈ ಹಿಡದ. ಒಂದೇ ಒಂದ್ ದಿವಸ ನಾ ಅದಕ್ಕ ಫೀಡ್ ತಪ್ಪಿಸುದಿಲ್ಲ, ಗೊತ್ತದೇನ್ ನಿನಗೆ? ಅದು ಬಿಡ್ರಿ, ಒಂದೇ ಒಂದ್ ದಿವಸ ಇಲ್ಲಿ ತನ ತಪ್ಪಿಸಿಲ್ಲ. ಅದಕ್ಕಂತನ 2 ಎಕರೆ ಮೇವು ಬೆಳೆಸಿನಿ. ಮಾತ್ ಸಾಕಿನ, ಆಕಳಿಗೆ ಮೈ ತೊಳಸಿ ತಯಾರ ಮಾಡ್ರಿ, ನಾ ಹಾಲನ್ನ ಸೊಸೈಟಿಗೆ ಹಾಕಿ ಬರ್ತೀನಂತ. ಆಯ್ತಾಯ್ತು, ಹಂಗ ಮಾಡೋಣಂತ. ಮೈ ಕೈಯೆಲ್ಲ ಬ್ಯಾನೆ, ನಡೆದು ನಡೆದು ಸಾಕ ಹೋಯ್ತಪ್ಪ. ಯಪ್ಪ ಹೌದು, ಯಪ್ಪ ಇಲ್ಲಿ ಬಂದ ಮೇಲೆ ಸ್ವಲ್ಪ ಹಾಯ್ ಅನಸ್ತು ನೋಡು ಯಪ್ಪ. ಇನ್ನ ನಾಳೆ ತನ ಆರಾಮ, ನಾಳೆ ಅದು ನೋಡಪ್ಪ ಗದ್ಲಾನ ಗದ್ಲ, ಯಾರ್ಯಾರ ಬೆಲಿ ಏನಂತ ಗೊತ್ತಾಗ್ತದ ನೋಡು. ಅಂದಂಗ ಯಾರ್ಯಾರಿಗೆ ಯಾವ್ಯಾವ ಹೊಸ ಯಜಮಾನ್ ಸಿಗ್ತಾನೋ ಏನೋ. ಯಜಮಾನ ಮಾರಲ್ಲ ಈ ಜೋಡಿನ ಅಂತಿದ್ದ. ನಂಗಂತೂ ಮಾರಾಕ್ ತಂದಾರ, ಯಾವ ಕಟಕನ್ ಪಾಲಾಗ್ತೀನೋ ಏನೋ. ಅಯ್ಯೋ ಪಾಪ, ಅದ್ರಾಗ ಪಾಪ ಪುಣ್ಯ ಏನ್ ಬಂತು? ನಮ್ಮಂತವ್ರ ಹಣೆ ಬರನ ಅಷ್ಟು, ನಮ್ ಕಾಲದಾಗ ಬರಡಾಗ್ಲಿ ಮುದಿ ಆಗ್ಲಿ ಮನ್ಯಾಗ ಇಟ್ಕೊಂತಿದ್ರು, ಸತ್ರು ಹೊಲ್ದಾಗ ಮಣ್ಣು ಮಾಡ್ತಿದ್ರು. ಈಗ ಕಾಲಾನೇ ಬದಲಾಗ್ಯದ. ಹಾಲ್ ಕೊಡುದು ನಿಂತ್ರೆ ಸಾಕು, ಹೊತ್ತಾಕಿ ಬಿಡ್ತಾರ. ಕಾಲ ಕೆಟ್ಟೋತು. ನೀನೇನು ಮುದುಕಿ, ಊರ ಹೋಗಂತದ, ಕಾಡ ಬಾ ಅಂತದ. ಆದ್ರೆ ನಂದು ನಂದು ಇನ್ನ ವಯಸ್ಸದ. ಗಬ್ಬ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ಯಜಮಾನ ಮಾರ್ಲಿಕ್ ತಂದಾನ. ನಮ್ಮ ಊರು ಡಾಕ್ಟ್ರು ಬಡ್ಕೊಂಡ್ರು ಕೇಳಿಲ್ಲ. ನಿನ್ನ ಆಕಳಿಗೆ ಒಳ್ಳೆ ಮೇವು ಹಿಂಡಿ ಹಾಕು, ಖನಿಜ ಮತ್ತ ಲವಣ ಕೊರತಿ ಅದ, ಗಬ್ಬ ಆಗ್ತದ ಅಂತ. ಕಾಳ ಮೊಳಕೆ ಬರಿಸಿ ತಿನ್ಸು ಅಂತ ಕಿವಿ ಮ್ಯಾಲ ಹಾಕೊಳ್ಳಿಲ್ಲ. ಈಗ ಮಾರ್ಲಿಕ್ ತಂದಾನ. ಮಹಾಜಿಪುಣ. ಆಕಳ ಹಾಲ್ ಕೊಡ್ತಿದ್ರ ಮಾತ್ರ ಒಳ್ಳೆ ಆಹಾರ ಹಿಂಡಿ ಕೊಡ್ತಾನ, ಇಲ್ದೆ ಇದ್ರ ಇಲ್ಲ. ಲಾಸ್ ಆಗದು ಗೊತ್ತಾಗಂಗಿಲ್ಲ. ದಡ್ಡ ದನಗಳಿಗೀಗ ಕಷ್ಟದ ಕಾಲ್ ನೋಡ್ವ. ಆಕಳಗಳಿಗೆ ಮೇಯಕ್ ಜಾಗನೇ ಇಲ್ಲ. ಕಟ್ಟಿ ಸಾಕುದು ಲಾಭ ಇಲ್ಲ ಅಂತ ಸಾಕ್ಲಾರ್ದೆ ಬಿಡಕತ್ತಾರ. ಪ್ಯಾಟ್ಯಾಗಂತೂ ಕಾಗದ ಪ್ಲಾಸ್ಟಿಕ್ ತಿಂದು ಜೀವನ ಮಾಡ್ತಾ ಇದಾವ ಆಕಳುಗಳು. ಏನ್ ಕಾಲ್ ಬಂತಪ್ಪ. ಈಗ ಬರೀ ಲೀಟರ್ ಲೀಟರ್ ಗಟ್ಟಲೆ ಹಾಲ್ ಕೊಡೋ ಇಂಗ್ಲಿಷ್ ಆಕಳಿಗೆ ಮಾತ್ರ ಕಿಮ್ಮತ್. ಅದು ಹಾಲ್ ಕೊಡ್ತಿದ್ರು ಮಾತ್ರ. ಏನು ನನ್ ಬಗ್ಗೆನೆ ಮಾತಾಡ್ಕೊಂಡಂಗಿತ್ತು? ನಾ ಎಲ್ಲ ಕೇಳಿಸ್ಕೊಂಡೆ. ಹೌದು, ನಂದೇನು ರಾಣಿ ತರಹದ ಬದುಕು. ಕೂತಲ್ಲೇ ಎಲ್ಲ ಬಂದು ಬೀಳ್ತದ. ಹಾಲ್ ಹಿಂಡೋಕ್ಕಿಂತ ಮುಂಚೆ ಹಿಂಡಿ, ಅದು ಹಾಲಿನ ಇಳುವರಿಗೆ ತಕ್ಕಂಗ. ಬಹಳ ಲೆಕ್ಕಾಚಾರದ ಮನುಷ್ಯ ನಮ್ ಯಜಮಾನ. ಅದಾದ್ಮೇಲೆ ಹಸಿ ಮೇವು, ಅದರೊಳಗೂ ವೆರೈಟಿ. ಕೇಕ್ ದಳ ಅಂತ, ದ್ವಿದಳ ಅಂತ. ಆಮೇಲೆ ಸ್ನಾನ, ಮತ್ತ ಒಣ ಹುಲ್ಲಂತೂ ಯಾವಾಗ್ಲೂ ಇದ್ದೇ ಇರ್ತದ. ಇನ್ನ ಸಂಜೆ ಹೊತ್ತಿಗೆ ಹಿಂಡಿ ಬೂಸ ಅಂತ ಮತ್ತೆ ತಿನ್ಲಿಕ್ಕೆ ಕೊಡ್ತಾನ. ನನ್ನಂತ ದೈವ ಯಾರಿಗದ ಹೇಳು. ನೀನು ಪುಣ್ಯ ಮಾಡಿ ಬಿಡು. ನಮ್ ಯಜಮಾನ್ಗ ಯಾವಾಗ ಬುದ್ಧಿ ಬರ್ತದ ಏನೋ. ಬಾಬಾ, ಏನ್ ಭಾರಿ ಅದಪ್ಪ. ಏ ಶಮಣ್ಣ, ಅಲ್ಲಿ ನೋಡಲ್ಲಿ ಆ ಎಚ್ ಎಫ್ ಜರ್ಸಿ ಆಕಳುಗಳು. ಅಲ್ಲ, ಏನೋ ಇದು ಈ ವರ್ಷ. ಅವುಗಳು ಮೈ ನೋಡು, ಬಣ್ಣ ನೋಡು, ಚರ್ಮ ನೋಡು, ಏನು ಹೊಳಿನಿತ್ತದ ಅಂತೀನಿ. ನೋಡಿ ಕೆಚ್ಚು ನೋಡು, ಏನಂತೀನೋ. ಇನ್ನು ನೆಲಕ್ಕ ಹತ್ತಬೇಕು ನೋಡು, ಅಷ್ಟು ದೊಡ್ಡವಪ್ಪ. ನನಗನ್ನಿಸ್ತದ ಇರಣ್ಣ, ಏನಿಲ್ಲ ಅಂದ್ರೆ ಒಂದು ಹೊತ್ತಿಗೆ 10-12 ಲೀಟರ್ಗಿಂತ ಕಡಿಮೆ ಹಾಲು ಕೊಡುದು. ಬರಾಬರಿ ಹೇಳಿದ್ ನೋಡು, ಬರಾಬರಿ ಹೇಳಿದೆ. ಅರೇ ಏ ಶಮಣ, ಇಲ್ನೋಡು ಎಮ್ಮೆನು ಬಂದವ. ಏ ಹೌದು. ಅಲ್ಲ ನೋಡಿಗ, ಏಸ್ ಎಮ್ಮಿ ತರಾವ, ಏನ್ ಸುದ್ದಿ? ಸುರ್ತಿ, ಮುರ್ರಾನು, ಧಾರವಾಡದ ಎಮ್ಮಿ ಏನು ಎಲ್ಲಾವ ನೋಡು. ಅಲ್ಲ ಶಮಣ, ನಮ್ಮನ್ಯಾಗನು ಹೈನಾ ನಿಂತು ಒಂದ್ ತಿಂಗಳಾಯ್ತೇನಪ್ಪ. ಮತ್ತ ನಮ್ಮ ಅಟಾಪ್ನಾಗ ಒಂದು ಚಲೋ ಎಮ್ಮಿ ತಗೊಳಮ ಅಂತ ಬಂದಿ ನೋಡು. ಅದೇ ಗತಿ ಅದಪ್ಪ ಇರಣ. ಹೌದು, ಹೋದ ಸಲ ಜಾತ್ರೆಗ ಒಂದು ಚಲೋ ಒಂದು ಎಚ್ ಎಫ್ ಇದ್ದಿದ್ದೇನಪ್ಪ. ಹೌದು. ಏನಾಯ್ತಂತಿ? ಮನ್ ಇದ್ದಕ್ಕಿದ್ದಂಗ ಸತ್ತೋಯ್ತೇನಪ್ಪ ಅದು. ಅಲ್ಲೋ ಶಮಣ, ಹಂಗ ಹೆಂಗ್ ಸತ್ತು ಅಂತೀನಿ? ಏನ್ ಹೇಳದ್ರಿ ಕತ್ತಿ? ರಾತ್ರಿ ಚಲೋತ್ನಾಗಿತ್ತ, ಮುಂಜಾನೆ ಅದನ್ನ ನೋಡ್ತೀನಿ, ಸತ್ಯ ಹೋಗ್ಯದ. ಅಲ್ಲಾಯವನ ಏನ್ ಹೇಳಪ್ಪ, ಹೊತ್ತಿ ಇಲ್ಲಂದ್ರು 10 ಲೀಟರ್ಗಿಂತ ಕಡಿಮೆ ಹಾಲು ಕೊಡ್ತಿಲ್ಲಪ್ಪ. ಹೊಟ್ಟಿ ಉರಿದೋಯ್ತಪ್ಪ, ಏನ್ ಹೇಳಿ ನಾನು. ಖರಿ ಅದಪ್ಪ ಶಮಣ್ಣ, ಖರಿ ಅದ. ಆದ್ರೆ ಶಮಣ್ಣ, ಇದ್ದಕ್ಕಿದ್ದಂಗ ಅಂತ ಚಲೋ ಆಕಳ ಸಾಯ್ಬೇಕು ಅಂತಂದ್ರೆ ನನಗೇನೋ ಅನುಮಾನ ಬರ್ಲಿಕ್ಕತ್ತದ. ನೀನೇ ಏನೋ ಗದ್ಲಿ ಮಾಡಿರ್ಬೇಕು ಅಂತ. ಹೌದಪ್ಪ, ನೀ ಹೇಳಿದ್ದು ಬರೋಬ್ಬರದ ಇರೋಣ. ಹಂಗ ಹೇಳ ಮತ್ತೆ. ಯಾಕಂತಂದ್ರ ಮರುದಿವಸ ಮುಂಜಾನೆ ಡಾಕ್ಟರ್ ಸಾಹೇಬ್ರಿಗೆ ಏನ ಹೇಳ ಕಳಿಸ್ದೆ. ಡಾಕ್ಟರ್ ಸಾಹೇಬ್ರು ಬಂದ್ರು, ನೋಡಿದ್ರು, ಆಮೇಲೆ ಅವರು ಇದೇ ಹೇಳಿದ್ರು, ಏನೇ ತಪ್ಪಾಗ್ಯದ ಅಂತೇಳಿ. ಓಹೋ, ನೀ ಮಾಡಿದ ತಪ್ಪಾಗ್ಯದ ಅಂತ ಹೇಳಿದ್ರಿಲ್ಲ ಅಂದ್ರೆ ಏನಂದ್ರೆ ಗುರ್ತೇನು, ಈ ಅಕ್ಕಿನೋ ಜೋಳನೋ ಒಟ್ಟಿಗೆ ಜಾಸ್ತಿ ಕೊಟ್ಟಿರ್ತ ನೋಡು, ಅದು ಜಾಸ್ತಿ ತಿಂದೆ ಹಿಂಗಾಗ್ಯದ, ಅದು ಮುಂಜಾನೆ ಹೇಳಿದ್ರೆ ಸತ್ತು ಹೋಗ್ಯದ ಅಂತ. ಅದು ನಾ ಇಟ್ಟಿದ್ದು ಇತ್ತು ಅದು ತಿಂದಿದ್ದು ಇತ್ತೇನಪ್ಪ. ಹಿಂಗಾಗಿ ಈ ಒಂದು ಘಟನೆಯಿಂದ ಒಂದು ಒಳ್ಳೆ ಪಾಠ ಕಲ್ತಂಗ ಆತ್ ನೋಡ. ಖರೆಯದಪ್ಪ ಖರೆಯದ. ಅಲ್ಲಪ್ಪ ಇರೋಣ, ನಂದಂತೂ ಕತಿ ಇದಾಯ್ತು. ಹೌದಪ್ಪ. ಇನ್ನ ಹೋದ್ರ ಜಾತ್ರೆಗ ನೀನು ಒಂದು ಎಮ್ಮಿ ತಗೊಂಡ್ ಹೋಗಿದ್ದಲ್ಲ, ಹೆಂಗದ್ರ ಹೈನ ಶಮಣ? ನಮ್ದು ಮತ್ತ ನಿನ್ ಹಂಗೆ ಅನ್ನೋ ಕತಿ. ಈಗ ನೋಡು, ಪ್ರತಿ ಸಲ ಹಂಗೆ ಆಗ್ಯದೇನಪ್ಪ, ಹಾಲ್ ಕೊಡೋ ತನಕ ಹಿಂಡದು, ಆಮೇಲೆ ಗೊಡ್ ಬೀಳೋದು, ಮತ್ ಮಾರಿ ಬಿಡೋದು. ಅಲ್ಲಪ್ಪ, ಗೊಡ್ ಆಗ್ಲಿಕ್ಕೆ ಯಾಕೆ ಬಿಡ್ತಿ ಅಂತೀನಿ? ಚಲೋತ್ನಾಗಿ ಆರೈಕೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಂಗ ಶಾಮಣ್ಣ? ನೀನು ಭಾರಿ ವಿಚಿತ್ರ ಮಾಡಲ್ವ. ಇನ್ನು ಹಾಲೇ ಕೊಡಂಗಿಲ್ಲ ಅಂದ್ಮೇಲೆ ಆರೈಕೆ ಯಾಕೆ ಮಾಡಬೇಕು ಅಂತ? ಇಲ್ಲೇ ನೋಡು ತಪ್ಪು ನಿಂದು. ಏನಂತಂದ್ರ ಇರೋಣ, ಕರು ಹಾಕಿದ ಎರಡು ತಿಂಗಳಿಗೆ ಬೆದಿ ನೋಡ್ಕೊಂಡು ಹೋರಿ ಬಿಡ್ಬೇಕ. ಇಲ್ಲಂತಂದ್ರ ಡಾಕ್ಟರ್ ಸಾಹೇಬ್ರ ಹತ್ರ ಇದು ಇಂಜೆಕ್ಷನ್ ಕೊಡಿಸ್ಬೇಕು. ಶಾಮಣ್ಣ ನೀನು ಭಾರಿ ಹೇಳಪ್ಪ, ನೀ ಹೇಳೋದ್ ನೋಡಿದ್ರ ಭಾರಿ ಸರಳ ಅನಿಸ್ತದ, ಆದ್ರೆ ನನಗ ಬೆದಿಗ್ ಬಂದದ್ದೇ ತಿಳಿಲಿಲ್ಲ ಅಂತೀನಿ. ಎಂತ ದಂಡಿದ್ದಿ ಅಂತೀನಿ ನೋಡಿರೋಣ. ಎಮ್ಮಿಗಳದು ಬೆದಿಗೆ ಬಂದಿದ ಲಕ್ಷಣ ಸ್ವಲ್ಪ ಗೊತ್ತಾಗೋದಿಲ್ಲ, ಖರೆಯದ. ಆದ್ರ ಏನ್ ಮಾಡಕಂತಂದ್ರ ಸ್ವಲ್ಪ ನಾವು ನಿಗಾ ಹೆಚ್ಚಿಗೆ ಮಾಡಿ ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ವಿ ಅಂತಂದ್ರ ಬೆದಿ ಲಕ್ಷಣ ಗುರ್ತಾಗ್ತಾವ. ಅಂದ್ರೆ ಜಾಸ್ತಿ ಲಕ್ಷ ಕೊಡಬೇಕು ಅಂತ ಇಲ್ಲಿ ನಿಂದ ತಪ್ಪಾಗ್ತಾರ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಏನಂತಂದ್ರ, ಕರು ಹಾಕೋ ತನಕನು ಹಾಲ್ ಹಿಂಡ್ಕೋತ್ ಹೋಗ್ಬಿಡದ್ರಪ್ಪ. ಗಬ್ಬ ಕಟ್ಟಿ ಎಂಟು ತಿಂಗಳಾದ್ಮೇಲೆ ಹಾಲ್ ಹಿಂಡೋದು ನಿಲ್ಸಿಬಿಡು, ಇದು ಬಹಳ ಮುಖ್ಯನ. ಇನ್ನ ಹೆಚ್ಚು ಹಿಂಡಿ ಭೂಸ ಕೊಟ್ಕೋತ ಹೋಗ್ಬೇಕು. ಒಟ್ನ ನೋಡಪ್ಪ, ಈ ದೀಡ್ ವರ್ಷ ಒಂದೂವರೆ ವರ್ಷಕ್ಕ ಒಂದಾದ್ರೂ ನಾವು ಕರ ಹಾಕೋ ಹಂಗ ಆಹಾರದ ನಿಗಾ ವಹಿಸ್ಕೋತ್ ಹೋಗ್ಬೇಕು. ಅಂದ್ರ ಆಹಾರ ಈ ಪ್ರಮಾಣದ ಕೊಡಬೇಕು ಅಂತೀನಿ. ಅಂದಾಗ ಏನಾಗತ್ತ, ಒಂದೂವರೆ ವರ್ಷಕ್ಕಾದ್ರೂ ಒಂದು ನಾವು ಕರ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾನಪ್ಪ. ಹೌದ್ ನೋಡಿ ಶಾಮಣ್ಣ, ನೀ ಹೇಳಿದ್ ಬರೋಬ್ಬರಿ ಅದ, ಇನ್ಮ್ಯಾಲ ನೀ ಹೇಳದಂಗೆ ಮಾಡ್ತೀನಿ, ಮತ್ತ ನನ್ನ ಪರಿಸ್ಥಿತಿ ಚಲೋ ಹ್ಯಾಂಗ ಆಗಂಗಿಲ್ಲ ನೋಡೇ ಬಿಡ್ತೇತು. ಅಷ್ಟು ಮಾಡಿ ಹೇಳ ಅನ್ನೋಡು. ಟಾಪಿಕ್ ಇಟ್ಕೊಳ್ಳ. ಹೌದ್ ಹೌದು, ನರೋಣ ಶಂಕರಪ್ಪ ಗೌಡ. ಹೌದ ನರೋಣದ ಶಂಕರಪ್ಪ ಗೌಡ ಹೇನವ. ನೀ ನಡಿ ಮುಂದ, ನಾನು ಶಂಕರಪ್ಪ ಗೌಡಗ ಭೇಟ ಅಲ್ಲರ್ದ ಬಾಧಿಸ. ಆಯ್ತಾಯ್ತು, ಹಂಗ ಅವನಿಗೆ ಸ್ವಲ್ಪ ಮಾತಾಡ್ಸ್ಕೊಂಡು ನಾನು ಹೋಗ್ತೀನಿ, ನಡೀತೀನ. ಶಮಣ ಮತ್ತ ಮೇಲಿಂದಲ್ಲಿ ಭೇಟಿ ಆಗ್ತಿರಪ್ಪು. ಆಯ್ತಾಯ್ತಾಯ್ತು. ಹಾ ಬಾಬ. ಶಂಕರಗೌಡ, ಏ ಶಂಕರಗೌಡ, ಏ ಈ ಕಡೆ ಬಾರು. ಏನು ಶಾಮಣ್ಣ, ಎಷ್ಟು ದಿವಸ ಆಯ್ತು ನೋಡಿ? ನೀ ಆ ಗದ್ದಲ್ದಾಗ ಅಷ್ಟು ಮಂದ್ಯಾಗ ನಿಂಗೆ ನೋಡಿ ನಾ ಗುರುತು ಹಿಡಿದು ಕರೆದಿರಪ್ಪ. ಬಾಳ ಚಲೋ ಮಾಡಿದೆಪ್ಪ. ಅಲ್ಲಪ್ಪ ಶಾಮಣ್ಣ, ಮತ್ತ ಯಾವಾಗ ಬಂದಿಪ್ಪ, ಏನ್ ಸಮಾಚಾರ? ಏ ಈಗ ಬಂದಪ್ಪ, ಒಂದ್ ತಾಸ ಎರಡು ತಾಸ ಆಯ್ತು. ಮತ್ತ ನಿಂದೇನ್ ನಡೆದ ಅಂತೀನಿ? ಏನಿಲ್ಲ ಶಾಮಣ್ಣ, ಎಲ್ಲ ಆರಾಮದ. ಆದ್ರೆ ಏನಾಯ್ತು ಅಂತಂದ್ರ, ಈ ಸಲ ಒಕ್ಕಲತನಕ್ಕ ಎತ್ ಇರ್ಲಾರ್ದಂಗ ಆಯ್ತಪ್ಪ, ಅದಕ್ಕ ಒಂದು ಜೋಡಿ ಎತ್ತು ಖರೀದಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಹೌದು ಅಂದ್ರ ಚಲೋ ದುಡ್ಡು ಇಟ್ಕೊಂಡು ಬಂದಿ ಅಂತ ಅಂದಂಗಾಯ್ತ. ಎಲ್ಲಿದವ ಮರ, ಯಾಕಂತ ಕೇಳು. ಒಂದ್ ಎತ್ತು ತೊಗೊಳ್ಬೇಕು ಅಂತಂದ್ರೆ ಸುಮ್ಮ ತಿಳ್ಕೊಂಡೇನು? ಖರೆ ಬಾಳ ರೊಕ್ಕ ಬೇಕು. ಇವತ್ತ ನಾಳೆ ಹೆಂಗಾಗ್ಯದಂತಂದ್ರ, ಒಂದ್ ಎತ್ತು ತೊಗೊಳೋದು ಒಂದ್ ಮೋಟರ್ ಬೈಕ್ ತೊಗೊಳೋದು ಒಂದೇ ಆಗ್ಯದ ನೋಡು. ಅಲ್ಲಪ್ಪ ಶಾಮಣ್ಣ, ಮೋಟರ್ ಬೈಕ್ ಇಟ್ಕೊಂಡು ಹೊಲ ಉಳಾಕ್ ಬರ್ತದೆ ಏನಪ್ಪ? ಆ ಮಾತ್ ಬೇರೆ, ಎತ್ ಎತ್ ಬೈಕ್ ಬೈಕ್ ಖರೆ ಅಲ್ಲ ಮತ್ತ ಅಂದಂಗ. ಏ ಒಂದ್ ಕೆಲ್ಸ ಮಾಡು, ಈಗ ಆ ಎದ್ರಿಂದ ಎತ್ ನಡೆದವ್ರ ಜೋಡಿ ಎತ್ತು ಹಳ್ಳಿಕಾರ ಏ ಅವೇ ಖರೀದಿ ಮಾಡು. ಎಷ್ಟ್ ಚಂದ ಒಂದ್ ಲಕ್ಷಣ ನೋಡವ್, ಎಷ್ಟ್ ಚಲೋ. ಶಾಮಣ್ಣ ಅವನ್ ಕೇಳಿ ಬಿಟ್ಟೀನಿ ಏನಪ್ಪ ನಾನು. ಹಿಂಗ ಅವು ನಮ್ಮ ಊರಿನ ಸಂಗನಗೌಡದಲ್ಲ ಅವನು. ಅವು ಏ ಮತ್ ತಗೋಳೋ, ಏ ಬಾಳ ಹೈ ರೇಟ್ ಹೇಳಾಗತ್ತಾನಪ್ಪ. ಹೌದು ಪ್ರೈಸ್ ಬರ್ತದ ಅಂತ ಹೇಳಿ ರೇಟೇ ಇಳಿಸೋದಿಲ್ಲ ಅಂತ ಹೇಳ್ತಾನ ಮಗ. ಹಂಗ್ಯಾಕೆ ಹೇಳ್ತಾನವ? ಅಷ್ಟೇ ಅಲ್ಲ, ಮಾತಾಡಿಸಿದ್ರ ಕತಿನೇ ಹೇಳ್ತಾನ. ಅದಕ್ಕೇನ ಬಂಗಾರ ತಿನ್ನಿಸ್ದಂಗ್ ಮಾಡ್ತಾನಿವ? ಅಂತದೇನಪ್ಪ ಮಾಡ್ಯಾನ ಅಂತೀನಿ, ಜಗತ್ತಿನಾಗಿರ್ಲಾರ್ದು ನಾ ನೋಡ್ಲಾರ್ದು ಅಂತೀನಿ. ಹೊಸದೇನು ಇಲ್ಲಪ್ಪ, ಅದೇ ಒಣ ಮೇವು ಹಸಿ ಮೇವು ಕ್ಯಾಟಲ್ ಫೀಡ್. ಅದ್ರಾಗ ಏನಪ್ಪ ವಿಶೇಷದ ಮಾಡ್ಲಾರ್ದು ಮಾಡ್ಯಾನ ಅಂತಿನ್ನ? ಮೇವು ಹಿಂಡಿ ಒಳಗ ವಿಶೇಷ ಇಲ್ಲ, ಪ್ರಮಾಣ ಬಹಳ ಮುಖ್ಯ ಅಂತಾನವ. ಹಿಂಗ ಮೂರು ಭಾಗದಾಗ ಎರಡು ಭಾಗ ಮೇವ್ ಇರಬೇಕು ಅಂತಾನ, ಆಮೇಲೆ ಮೂರು ಭಾಗದಾಗ ಒಂದು ಭಾಗ ಕ್ಯಾಟಲ್ ಫೀಡ್ ಇರಬೇಕಂತ. ನಾವು ಹಂಗ ಹಾಕೋದಿಲ್ಲ, ಅವ ಏನ್ ಹೇಳೋ ಭಾಷಾಣೆ? ಏ ಹಂಗಲ್ಲಂತ, ಮೇವನಾಗೂ ಪವಣಾ ಭಾಗ ಒಣ ಮೇವು, ಇನ್ನು ಪಾವು ಭಾಗ ಹಸಿ ಮೇವು ಅಂತ. ಹುರುಳಿ ಯಾವ್ರಿ ಅಲಸಂದಿ ಮೇವು ಇದ್ರ ಕ್ಯಾಟಲ್ ಫೀಡ್ ಇನ್ನ ಕಡಿಮೆ ಮಾಡಬಹುದಂತ ಇನ್ನ ಏನೇನೋ ಹೇಳ್ತಿದ್ದ. ತಲಿ ಕಟ್ಟಿ ಕಡೆ ಓಡಿ ಬಂದ್ ನೋಡ. ಅದು ಮುಂಜು ಮುಂಜಾನೆ ಅದು ಸಾಲಾಗ ಕೂತು ಪಾಠ ಕೇಳಿದಂಗ ಅಗದಿ ಬಾಳ ಚಲೋ ಆಯ್ತಪ್ಪ, ಹೊಸ ಹೊಸ ವಿಷಯ ತಿಳ್ಕೊಂಡ ಆಯ್ತ ನೋಡ್ ನನಗ. ಅಲ್ಲ ಮತ್ತ ಏ ಶಂಕರಪ್ಪ, ಹಾ ಹೇಳ ಶಮಣ್ಣ. ಒಂದ್ ಮಾತು ಹೇಳ್ತೀನಿ, ಹೊಟ್ಟಿ ಏನೋ ಚಲೋತ್ನ ಕೊಟ್ಟಿ ಅಂತ ಇಟ್ಕೋ, ಎತ್ತಾಗ್ಲಿ ಆಕಳಾಗ್ಲಿ ಚಲೋತ್ನಾಗೆ ಇರ್ತಾವ. ನನ್ನ ಹಾಕೊಂಡು ಹಂಗೆ ಇತ್ತೇನಪ್ಪ. ಫಸ್ಟ್ ಟೈಮ್ ಎಚ್ಚರ್ ತಗೊಂಡಿದ್ ನೋಡು. ಅವಾಗ ಡಾಕ್ಟರ್ ಸಾಹೇಬ್ ಹೇಳಿದ್ರು, ನೋಡು ಬಹಳ ಹುಷಾರಾಗಿ ನೋಡ್ಕೋ ಶಮಣ, ಬರೀ ಒಣ ಮೇವು ಹಾಕಿದ್ರೆ ಎಚ್ಎಫ್ಇ ನಡೆಯೋದಿಲ್ಲ, ಹಸಿ ಮೇವು ಹಿಂಡಿ ಪೂಸ ಎಲ್ಲ ಟೈಮ್ ಟೈಮಿಗೆ ಬರಬ್ಬರ್ ಕೊಡಬೇಕು ಅಂತ ಹೇಳಿದ್ರೇನಪ್ಪ. ಶಮಣ, ನೀ ಏನ ಕ್ಯಾಟಲ್ ಫೀಡ್ ಕೊಂಡ್ಕೊಂಡು ಬಂದ್ ಹಾಕ್ತೀಯನ? ಸುರುಸುರುವಿಗೆ ಖರೀದಿ ಮಾಡ್ಕೊಂಡ ತಂದು ಕುಡ್ತಿದ್ದೇನಪ್ಪ. ಆಮೇಲ ಡಾಕ್ಟರ್ ಸಾಬ್ರು ಒಂದ್ಸಲ ಮನೆಗೆ ಬಂದಾಗ ಏನ್ ಹೇಳಿದ್ರು ಕೊಡ್ತೇನೋ? ಏನ್ ಹೇಳಿದ್ರು? ಹಿಂಡಿ ಭೂಸ ನುಚ್ಚು ಎಲ್ಲ ತಂದು ನೀನೇ ಮನೆಯಾಗ ತಯಾರು ಮಾಡ್ಕೋಬೋದಪ್ಪ ಕ್ಯಾಟಲ್ ಫೀಡ್ ಅಂದ್ರು. ಆಮೇಲೆ ಎಲ್ಲ ತಿಳ್ಕೊಂಡು ಮನೆಗೆ ತಯಾರು ಮಾಡ್ಲಿತ್ತೇನಪ್ಪ ಕ್ಯಾಟಲ್ ಫೀಡ್ ಮನ್ಯಾಗ ಮಾಡ್ಕೋಬಹುದ? ಅದ್ರಾಗ ಏನಂತ ಆಶ್ಚರ್ಯ ಮಾಡ್ತೀನಿ, ಮನ್ಯಾಗ ಬಹಳ ಸರಳವಾಗಿ ತಯಾರು ಮಾಡ್ಕೋಬೋದೇನಪ್ಪ. ಹೌದಾ? ಈ ನುಚ್ಚು ಹಿಂಡಿ ಭೂಸ ಇರ್ತಾವಲ್ಲ ಇವ್ ಮೂರು ಒಂದೊಂದ್ ಭಾಗ ತಗೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕೇನಪ್ಪ. ಇನ್ನ ಹಾಲ್ ಕುಡೋ ದನ ಇತ್ತಂತಂದ್ರ ಸ್ವಲ್ಪ ನುಚ್ಚು ಜಾಸ್ತಿ ಹಾಕ್ಬೇಕೇನಪ್ಪ. ಇನ್ ಹಾಲ್ ಕುಡದೇ ಇರುವಂತ ದನ ಕರುಗಳಿರ್ತಾರೋ ಅವಕ್ಕ ಭೂಸ ಜಾಸ್ತಿ ಹಾಕಿ ಕೊಡ್ಬೇಕು. ಆಮೇಲೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಖನಿಜ ಮಿಶ್ರಣ ಉಪ್ಪು ಹಾಕಿದ್ರ ಕ್ಯಾಟಲ್ ಫೀಡ್ ತಯಾರಾಯ್ತೇನಪ್ಪ. ಇನ್ನೊಂದ್ ಹೇಳ್ತೀನಿ ನಿನಗ, ಈ ಅಂಗಡಿಯಾಗಿಂದ ಖರೀದಿ ಮಾಡಿ ತರೋದಕ್ಕಿಂತನು ಮನ್ಯಾಗ ಏನ್ ತಯಾರು ಮಾಡ್ತೀವಿ ನೋಡು, ಇದು ಬಹಳ ಚಲೋ ಇರ್ತದ, ಫ್ರೆಶ್ ಇರ್ತದ, ಮತ್ತ ಖರ್ಚುನು ಕಡಿಮೆನಪ್ಪ. ಹೌದಲ್ಲ ಅಲ್ಪ ಶಮಣ, ನೀ ಏನ್ ಬಿಡು, ಎಚ್ ಎಫ್ ಹಾಕಿ ಸಾಕೊಂಡಿದಿ, ಅಷ್ಟೆಲ್ಲ ಕಾಳಜಿ ಮಾಡಬೇಕಾಗ್ತದ. ನನ್ನ ಕಡೆ ನೋಡು ಒಂದೇ ಒಂದು ಜರ್ಸಿ ಅದ, ಅದನ್ನಂತೂ ಇದ್ದಟ್ರಾಗ ಚಲೋತ್ನಾಗ ಇಟ್ಟಿನೇನಪ್ಪ. ಇನ್ನು ಉಳಿದಿದ್ದು ಜವಾರಿ ಆಕಳದವ, ಕಡಿಮೆ ಹಾಲು ಕೊಡ್ತಾವ, ಅವಕ್ಕೆ ಇದೆಲ್ಲ ಯಾಕೆ ಬೇಕು ಅಂತೀನಿ. ಇದೇ ನೋಡ್ ತಪ್ಪು, ಎಲ್ಲಾ ದನಕರುಗಳಿಗೆ ಸಮತೋಲನ ಆಹಾರ ಬೇಕೇ ಬೇಕೇನಪ್ಪ. ಬೆಳವಣಿಗೆ ಚಲೋತ್ನಾಗಬೇಕಂತಂದ್ರೆ ನಾವು ಕುಡಿಯಬೇಕು ನೋಡು. ಹಿಂಗತಿಯ ಅವು ಹಾಲು ಎಷ್ಟೇ ಕೊಡ್ಲಿ, ಎಲ್ಲಾ ದನಕರುಗಳಿಗೆ ನಾವು ಸಮತೋಲನ ಆಹಾರ ಕೊಡ್ಲೇಬೇಕು ನೋಡು. ಹಂಗಂತೀಯ? ಅಲ್ಲ ಶಾಮಣ್ಣ, ನೀ ಹೇಳುದು ಬರೋಬರಿ ಅನ್ನು, ಇನ್ ಮ್ಯಾಲ ನಾನು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತೀನಿ. ಮನೆಯಾಗೆ ಎಲ್ಲಾ ಫೀಡ್ ತಯಾರು ಮಾಡಿ ಆಕಳಿಗೆ ಕೊಡ್ತೀನಂತ, ಎಲ್ಲಾ ಆಕಳುಗಳಿಗೆ ಸಮನಾಗಿ ನೋಡ್ಕೋತೀನಿ. ಇಷ್ಟು ಮಾಡಿ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಹೋಗಬೇಡ ಮತ್ತ. ಶಮಣ ಬಹಳ ಟೈಮ್ ಆಯ್ತಪ್ಪ, ಅಲ್ಲಿ ಸಭೆ ನಡೆದದ, ಆ ಸಭೆ ಒಳಗ ನನ್ನ ಆಕಳ ಸಹಿತ ಸ್ಪರ್ಧೆದಾಗೈತೇನಪ್ಪ. ಹೌದು? ಅದೇನ್ ಗೆದ್ದೈತೋ ಹೆಂಗ ಅಂತ ಹೇಳಿ ಒಂದ್ ಸ್ವಲ್ಪ ನೋಡೋಣ ಬರಪ್ಪ ಅಲ್ಲಿ ಹೋಗಿ. ಏ ನಿನ್ನ ಆಕಳ ನಾ ನೋಡಿನಪ್ಪ. ನೋಡಿದಲ್ಲ? ಏ ಬಹಳ ಮಸ್ತ, ಏನ್ ಲಕ್ಷಣ ಅದ, ಏನ್ ಕಳೆ ಅದ ಅದ್ರ ಮೇಲೆ ಅಂತೇನಿ. ಅಪ್ಪ ಪಾಪು ನೋಡು, ಈ ಸ್ಪರ್ಧಾದಾಗ ನಿನ್ನ ಆಕಳಿಗೆ ಬಹುಮಾನ ಬಂದಾ ಬರ್ತದೆ. ಹಂಗೆ ಆಗ್ಲಿ ಪಾ ಶಾಮಣ್ಣ, ನಿನ್ನ ಮಾತಿನ ಹರಿಕೆಯಿಂದ ಬಹುಮಾನ ಬತ್ತಂದ್ರ ಅರ್ಧ ಪಾಲು ನಿನಗೆ ಕೊಡ್ತೀನಿ ನೋಡು. ಕೊಡ್ಬೇಕಾ ಮತ್ತ? ನಡಿ ನಡಿ ಹೋಗೋಣ ನಡಿ. ರೈತ ಬಾಂಧವರಿಗೆ ನಮಸ್ಕಾರ. ಈ ಸಂದರ್ಭದಾಗ ಹೆಚ್ಚಿಗೆ ಮಾತಾಡಲಿಕ್ಕೆ ನನಗ ಇಷ್ಟ ಇಲ್ಲ. ಯಾಕಂತಂದ್ರ ಎಲ್ಲಾರೂ ಬಹುಮಾನದ ಬಗ್ಗೆ ತಿಳಿಕೊಳ್ಳಿಕ್ಕೆ ಕಾತರರಾಗಿ ಕೂತಿರಿ. ದನಗಳ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಮೇವು. ನೀವು ದನಕರುಗಳಿಗೆ ಹೆಂಗ್ ಉಣ್ಣಿಸ್ತೀರೋ ಹಂಗೇನೆ ಅವು ನಮಗ ಸ್ಪಂದಿಸ್ತಾವ. ಅವು ಉಂಡು ಸಂತಸದಿಂದಿದ್ರ ನಮ್ಮ ಬಾಳು ಕೂಡ ಸಂತಸಮಯ ಆಗ್ತದೆ. ಇನ್ನು ನೋಡ್ರಿ, ಸ್ಪರ್ಧಾ ವಿಷಯಕ್ಕೆ ಬಂದ್ರ ನೀವೆಲ್ಲ ಬಹಳ ಉತ್ಸಾಹದಿಂದ ಸ್ಪರ್ಧೆಯೊಳಗೆ ಭಾಗವಹಿಸಿರಿ. ಬಹಳ ಮಂದಿ ರೈತರು ಸ್ಪರ್ಧೆ ಸಲುವಾಗಿನೇ ತಮ್ಮ ತಮ್ಮ ದನಗಳನ್ನ ಬಹಳ ಚಲೋತ್ನ್ಯಾಗ ತಯಾರು ಮಾಡಿಕೊಂಡು ಬಂದಾರ. ಹೈನು ದನಗಳದಾಗ ಹಾಲು ಉತ್ಪಾದನೆ, ದೇಹ ಸೌಷ್ಠವ, ಆರೋಗ್ಯ ಇತ್ಯಾದಿ ಗುಣಲಕ್ಷಣಗಳನ್ನ ಗಮನಿಸಿ ಯಾರಿಗೂ ಅನ್ಯಾಯ ಆಗದಂಗ ಉತ್ತಮವಾದದನ್ನೇ ನಾವು ಆಯ್ಕೆ ಮಾಡಿವಿ. ಈ ಸಲ ಎತ್ತುಗಳ ವಿಭಾಗದಾಗ ಸಂಗನ್ಗೌಡರ ಹಳ್ಳಿಕಾರ್ ಎತ್ತಿನ ಜೋಡಿಗೆ ಮೊದಲನೇ ಬಹುಮಾನ ಬಂದದ. ಪೂಜ್ಯ ಸ್ವಾಮಿಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯಮಾಡಿ ಬಹುಮಾನವನ್ನ ವಿತರಿಸಬೇಕು ಅಂತ ಹೇಳಿ. ಅದೇ ರೀತಿ ಹೈನು ಆಕಳುಗಳ ವಿಭಾಗದಲ್ಲಿ ನರೋಣಾದ ಶಂಕರಪ್ಪ ಗೌಡರ ಜರ್ಸಿ ಆಕಳಿಗೆ ಮೊದಲನೇ ಬಹುಮಾನ ಬಂದದ. ಪೂಜ್ಯ ಸ್ವಾಮಿಗಳು ದಯಮಾಡಿ ಬಹುಮಾನವನ್ನ ವಿತರಿಸಬೇಕು ಅಂತಂತ ಹೇಳಿ ನಾ ವಿನಂತಿ ಮಾಡ್ಕೋತೀನಿ. ಇಲ್ಲಿ ನಾವೊಂದು ವಿಷಯ ನಿಮ್ಗೆಲ್ಲ ಹೇಳಲಿಕ್ಕೆ ಬಯಸ್ತೀನಿ ರೈತರೇ. ಬಹಳ ಜನ ರೈತರು ತಮ್ಮ ದನಗಳನ್ನ ಸರಿಯಾಗಿ ನಿಗಾ ಮಾಡಿಲ್ಲ, ಹಂಗಾಗಿ ಅವುಗಳನ್ನ ಆರಿಸಿಲ್ಲ. ಅದಕ್ಕ ಬ್ಯಾಸರ ಮಾಡ್ಕೋಬೇಡ್ರಿ. ಮುಂದಿನ ವರ್ಷದ ಜಾತ್ರೆಯೊಳಗ ನೀವೆಲ್ಲ ಬಹುಮಾನ ಗಳಿಸಿ ನಿಮ್ಮ ದನಗಳ ಆರೋಗ್ಯನ ಕಾಪಾಡ್ಕೋರಿ. ಆಹಾರ ಚಲೋತ್ನಾಗೆ ಕೊಡ್ರಿ, ಮೇವಿನ ಬೆಳೆನೂ ಬೆಳೀರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರೆಸೋಣಂತ. ಈಗ ಎತ್ತುಗಳ ವಿಭಾಗದೊಳಗ ಬಹುಮಾನ ಪಡೆದಂತ ಸಂಗನಗೌಡರು ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ. ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯಶ್ರೀ ಅಪ್ಪಗೋಳ ಅವರೇ, ಡಾಕ್ಟರ್ ಮೇಡಮ್ ಅವರೇ, ಈ ಊರಿನ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ನನ್ನೆಲ್ಲ ಸಹಪಾಠಿಗಳೇ, ಇನ್ನ ಈಗ ನಮ್ಮ ಡಾಕ್ಟರ್ ಮೇಡಮ್ ಅವರು ಹೇಳ್ದಂಗ ನಾವು ದನಗಳಿಗೆ ಹ್ಯಾಂಗ ಮೇವು ಹಾಕ್ತೀವೋ ಹಂಗ ಅವು ನಮ್ಮನ್ನ ಕಾಪಾಡ್ತಾವು. ಇನ್ನ ನಮ್ಮ ವಿಷಯ ಬಂದಾಗ ನಾನು ಬಹಳಷ್ಟು ಬ್ಯಾರೆ ಬ್ಯಾರೆ ಜಾತಿ ಹುಲ್ಲನ್ನ ಬೆಳೆಸಿದ್ದೀನಿ. ಅದ್ರ ಜೋಡಿ ಹುರುಳಿಕಾಳು, ಈ ಅಲಸಂದಿ, ಕುದುರೆ ಮೆಂತ್ಯ ಇವನ್ನು ಕೂಡ ಬೆಳೆಸ್ತಾ ಇದ್ದೀನಿ. ಹಂಗೆ ಹುಲ್ಲು ಬಳ್ಳಿ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ. ಮಳೆಗಾಲದಾಗ ಜೋಳ ಕೊಯ್ದು ರಸಮೇವು ಮಾಡಿ ಇಡ್ತೀನಿ. ಬ್ಯಾಸ್ಗಿ ಬಂತಂದ್ರ ದನಗಳಿಗೆ ತಿನ್ಲಿಕ್ಕೆ ಹಾಕಬಹುದು ಅಂತ. ಹಂಗೇನಾರ ಮಳಿ ಗಾಳಿ ಕೈ ಕೊಡ್ತು ಅಂತಂದ್ರ ಅದರಿಂದ ಏನಾದರೂ ತ್ರಾಸ ಆಯ್ತು ಅಂತಂದ್ರ ಸಾಕಷ್ಟು ಮೇವಿನ ಮರ ಬೆಳೆಸಿನ ನಾನು. ಇನ್ನ ಹಿಂಡಿ ಭೂಸ ಅಂತೂ ತಂದ ತರ್ತೀನಿ. ಒಟ್ನಾಗ ಹೇಳ್ಬೇಕಂದ್ರ ಊಟ ತಿಂಡಿಗೆ ಏನೇನು ಕೊರತೆ ಮಾಡಿಲ್ಲ ಅಷ್ಟ ನೋಡ್ರಿ. ಸಂಗನಗೌಡರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಕಾರ್ಯಕ್ರಮ ಕೊನೆಯಲ್ಲಿ ನಮ್ಮ ಸ್ವಾಮೀಜಿಯವರು ಆಶೀರ್ವಚನ ಪೂರ್ವಕವಾಗಿ ಮಾತುಗಳನ್ನಾಡಬೇಕು ಅಂತ ವಿನಂತಿ. ಡಾಕ್ಟರ್ ಬಹಳ ಚಲೋತ್ನಾಗೆ ಜಾನುವಾರು ಸಾಕಾಣಿಕೆ ಬಗ್ಗೆ ತಿಳಿಸಿಕೊಟ್ರು. ಗೋ ಸಂಪತ್ ಏನದ ಅದು ನಮ್ಮ ರಾಷ್ಟ್ರದ ಸಂಪತ್ತು, ನಮ್ಮ ತಾಯಿ ಇದ್ದಂಗ. ಗಾವೋ ವಿಶ್ವಸ್ಯ ಮಾತರಹ ಅಂತ ತಾಯಿನ ಚಲೋತ್ನಾಗೆ ನೋಡ್ಕೊಂಡ್ರ ಅಕ್ಕಿ ನಮಗ ಆಹಾರ ಕೊಟ್ಟು ಕಾಪಾಡ್ತಾಳ. ಎಲ್ಲರಿಗೂ ಒಳ್ಳೇದು ಮಾಡಿ. ಇದುವರೆಗೆ ಒಂದು ಸಂತಸದಿಂದಿರು ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾ ವಿ ನಾಗಭೂಷಣ್. ಪಾತ್ರ ಪರಿಚಯ ಪಶುವೈದ್ಯ ಅಂಜನಾ ಯಾತನೂರ್, ಸ್ವಾಮೀಜಿ ಎಚ್ಎನ್ ಅನಿಲ್ ಕುಮಾರ್, ನಿರೂಪಕಿ ಸುನಂದಾಮೂರ್ತಿ, ಈರಣ್ಣ ಮಧುಸೂದನ್ ಡಿ ಟೆಂಗ್ಲೇಕರ್, ಶಾಮಣ್ಣ ರಾಜೇಂದ್ರ ಆರ್ ಕುಲಕರ್ಣಿ, ಪುಟ್ಟೇಗೌಡ ಲಕ್ಷ್ಮೀಕಾಂತ್ ಪಾಟೀಲ್, ಕೆಂಚಿ ಸಾವಿತ್ರಿ ಸುರ್ಪೂರ್, ಕಮಲಿ ನೀರಜಾ ಕಾರಟಗಿ, ಧ್ವನಿಗಳು ಸಂಗೀತ ಕಿಣಿಗಿ ಹಾಗೂ ರೇಖಾ ಪಾಟೀಲ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೇಳೋಣ ಕಿರು ರೂಪಕ ಬೆಳೆಯುಳಿಕೆ ಸುಡಬೇಡಿ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ.